ಬನ್ನಿಯೆಲ್ಲ ಕೂಡಿ ನಾವು ದೇವ ಧ್ಯಾನ ಮಾಡುವ, ಭಕ್ತಿಯಿಂದ ಎಲ್ಲ ಸೇರಿ ನಿತ್ಯ ಸ್ತುತಿಸುವ. ಬನ್ನಿಯೆಲ್ಲ ಕೂಡಿ ನಾವು ದೇವ ಧ್ಯಾನ ಮಾಡುವ, ಭಕ್ತಿಯಿಂದ ಎಲ್ಲ ಸೇರಿ ನಿತ್ಯ ಸ್ತುತಿಸುವ. ಗುರುವು ನಮ್ಮ ತಾಯಿ ತಂದೆ ಎಂದು ತಿಳಿಯುತ್ತಾ, ಗುರುವು ನಮ್ಮ ತಾಯಿ ತಂದೆ ಎಂದು ತಿಳಿಯುತ್ತಾ, ವಿನಯದಿಂದ ಶ್ರದ್ಧೆ ವಹಿಸಿ ವಿದ್ಯೆ ಕಲಿಯುವ, ವಿನಯದಿಂದ ಶ್ರದ್ಧೆ ವಹಿಸಿ ವಿದ್ಯೆ ಕಲಿಯುವ. ಬುದ್ಧಿಶಕ್ತಿ ನೀಡಿ ನಮಗೆ ದಾರಿ ತೋರುವ, ಮಹಿಮನನ್ನು ಸ್ತುತಿಸುತ್ತ ನಿತ್ಯ ಬಾಳುವ. ಬುದ್ಧಿಶಕ್ತಿ ನೀಡಿ ನಮಗೆ ದಾರಿ ತೋರುವ, ಮಹಿಮನನ್ನು ಸ್ತುತಿಸುತ್ತ ನಿತ್ಯ ಬಾಳುವ. ಓದು ಬರಹ ಕಲಿತು ಎಂದು ಬುದ್ಧಿವಂತರಾಗುತ್ತ, ನೀತಿ ನಿಯಮ ಪಾಲಿಸುತ್ತ ಒಳ್ಳೆ ಕೀರ್ತಿ ಪಡೆಯುವ. ಓದು ಬರಹ ಕಲಿತು ಎಂದು ಬುದ್ಧಿವಂತರಾಗುತ್ತ, ನೀತಿ ನಿಯಮ ಪಾಲಿಸುತ್ತ ಒಳ್ಳೆ ಕೀರ್ತಿ ಪಡೆಯುವ. ಬನ್ನಿಯೆಲ್ಲ ಕೂಡಿ ನಾವು ದೇವ ಧ್ಯಾನ ಮಾಡುವ, ಭಕ್ತಿಯಿಂದ ಎಲ್ಲ ಸೇರಿ ನಿತ್ಯ ಸ್ತುತಿಸುವ. ಮಕ್ಕಳೆಲ್ಲ ದೇವರೆಂದು ತಿಳಿದುಕೊಳ್ಳುವ, ಒಳ್ಳೆ ನಡತೆ ಕನಕೆ ಕಲಿಸಿ ಮುನ್ನಡೆಸುವ. ರಾಮದೇವ ಗಮನ ಮಾಡಿ ಪ್ರೀತಿ ತುಂಬುತ್ತ, ಭವ್ಯನಾದ ಕೀರ್ತಿಯನ್ನು ಜಗಕ್ಕೆ ಸಾರುವ. ಬನ್ನಿಯೆಲ್ಲ ಕೂಡಿ ನಾವು ದೇವ ಧ್ಯಾನ ಮಾಡುವ, ಭಕ್ತಿಯಿಂದ ಎಲ್ಲ ಸೇರಿ ನಿತ್ಯ ಸ್ತುತಿಸುವ. ಧರ್ಮ ಗ್ರಂಥ ಇತಿಹಾಸ ಸಾರಿ ಹೇಳುತ್ತ, ಮನುಕುಲದ ದಿವ್ಯ ಹೆಸರ ನಾವು ಉಳಿಸುವ. ಎಲ್ಲರಲ್ಲಿ ಸ್ನೇಹ ಬೆಳೆಸಿ ಶಾಂತಿ ಬೆಳೆಸುತ್ತ, ಎಲ್ಲ ಕಾಲದಲ್ಲೂ ನಾವು ಶ್ರೀ ಪೂಜ್ಯರಾಗುವ. ಗುರುವು ನಮ್ಮ ತಾಯಿ ತಂದೆ ಎಂದು ತಿಳಿಯುತ್ತ, ವಿನಯದಿಂದ ಶ್ರದ್ಧೆ ವಹಿಸಿ ವಿದ್ಯೆ ಕಲಿಯುವ. ಬನ್ನಿಯೆಲ್ಲ